ಕ್ವಿಂಟಾಲ್ಗೆ 4,350 5,250 ರೂಪಾಯಿ. ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,800 4,200 ರೂಪಾಯಿ. ಐಆರ್ 8 ಕ್ವಿಂಟಾಲ್ಗೆ 3,400 4,250 ರೂಪಾಯಿ. ಭತ್ತ ಆಮದು ಕ್ವಿಂಟಾಲ್ಗೆ 2,400 2,700. ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,000 ರೂಪಾಯಿ. ಕೆಂಪು ಕ್ವಿಂಟಾಲ್ಗೆ 4,200 ರೂಪಾಯಿ. ಕಪ್ಪು ಕ್ವಿಂಟಾಲ್ಗೆ 4,250 ರೂಪಾಯಿ. ಮೆಣಸು ಕ್ವಿಂಟಾಲ್ಗೆ 18,500 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲ್ಗೆ 16,500 ರೂಪಾಯಿ. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000 ಕದಳಿ ಕ್ವಿಂಟಾಲಿಗೆ 6,000 ಗಾಳಿ ಕ್ವಿಂಟಾಲಿಗೆ 4,500 ನೇಂದ್ರ ಕ್ವಿಂಟಾಲಿಗೆ 5,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಪ್ರೀತಿದ ಶ್ರೋತೃಲೆ, ಚಾವಡಿಕಟ್ಟೆ ವಾರದ ಪಟ್ಟಾಂಗ ಬದಲಾಯಿನ ಸಮಯಡು ಪ್ರತಿ ಶನಿವಾರ ರಾತ್ರೆ ಎನ್ಮರೆ ಗಂಟೆಗೆ ನೆಂಪುದೀಲೆ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರತಿ ಶನಿವಾರ ರಾತ್ರೆ ಎನ್ಮರೆ ಗಂಟೆಗೆ. ಕೇಳುಗರೆ, ಇಂದು ಸಂಜೆ 7:45 ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ಯುಎಇಯಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ವಿಶ್ವಕಪ್ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ಕೂಡ ಕೇಳಬಹುದು. ನಾಳೆ ಬೆಳಗ್ಗೆ 6:15 ದಸರಾ ಗೀತಾರಾಧನೆ ವಿಶೇಷ ಕಾರ್ಯಕ್ರಮವಿದೆ. 6:30 ಕೇಳುವಿರಿ ಚಿಂತನ ಅಂಶುಮಾಲಿ ಅವರಿಂದ. 6:45 ಕೃತಿ ಸಂಪದ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್. 6:50 ನವರಾತ್ರಿಯ ವಿಶೇಷ, ಪ್ರಸ್ತುತಿ ದಿವಾಣ ಕೇಶವ ಭಟ್. 7:45 ಪ್ರಾಯೋಜಿತ ಕಾರ್ಯಕ್ರಮ ಶರಣ ಸಂಸ್ಕೃತಿ ಉತ್ಸವ 2024 ಮೂಡಿಬರಲಿದೆ. 8:30 ಯಕ್ಷಗಾನದ ಹಿಮ್ಮೇಳ ಕಲಾವಿದರಾದ ಲಕ್ಷ್ಮೀ ಶಾಮಣ್ಣಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:10 ಚಾಮುಂಡಿ ಹಬ್ಬ ದಸರಾ ಸಂಭ್ರಮ, ಜನಪದರ ನಾಲಿಗೆಯಲ್ಲಿ ಮೈಸೂರು ದೇವತೆ ರಚನೆ ಡಾಕ್ಟರ್ ಪಿಕೆ ರಾಜಶೇಖರ್, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಕಾರ್ಯಕ್ರಮ 9:10 ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:59:40. ಕೇಳುಗರೆ, ಇದೀಗ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಸ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯೋರ್ ಐಸ್ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿಂಟ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಕೇಳುಗರೆ, ಇಂದಿನ ಈ ನೇರ ಫೋನಿನಲ್ಲಿ ಕಣ್ಣಿನ ಕರೆಗುಡ್ಡೆಯ ತೊಂದರೆಗಳು, ಚಿಕಿತ್ಸೆ ಮತ್ತು ಕಸಿ ಮಾಡುವಿಕೆ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಈ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸುವವರು ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞರಾದ ಡಾ ಶ್ರುತಿ ಭಟ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಪಿಎಸ್ ಸೂರ್ಯನಾರಾಯಣ ಭಟ್. ಪ್ರಶ್ನೆಗಳನ್ನು ಕೇಳಲು ತಾವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222 6111 2223 611 ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277 0800 ಇದೀಗ ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ಈಗ ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಇಟ್ಟಂತಹ ವಿಷಯ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕರಿಗುಡ್ಡೆಯ ಬದಲಿಸುವಿಕೆ. ಈ ವಿಷಯದ ಬಗ್ಗೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ನೀವು ನಮಗೆ ದೂರವಾಣಿ ಕರೆಯನ್ನು ಮಾಡಿ ಕೇಳಬೇಕಾದಂತಹ ಸಂಖ್ಯೆಗಳು 2211 9999. ಈಗ ನೇರವಾಗಿ ಫೋನ್ ಕರೆ ಇದೆ, ಅಲ್ಲಿಂದ ತಗೊಳ್ಳುವ. ಡಾಕ್ಟ್ರೆ ನಮಸ್ಕಾರ. ಡಾಕ್ಟರ್ ಶ್ರುತಿ ಭಟ್ ನಮಸ್ಕಾರ. ಹಾಂ, ಫೋನ್ ಕರೆ ಇದೆ, ತಗೊಳ್ಳುವ. ಹಲೋ. ಹಲೋ. ಹಾಂ, ಯಾರು ಮಾತಾಡೋದು? ಸರ್, ನಾನು ಪ್ರಸನ್ನ ಅಂತ, ಮಂಗಳೂರಿಂದ. ಮಂಜೀರ್ ಸರ್, ನಮಸ್ಕಾರ ಸರ್. ನಮಸ್ಕಾರ ಭಟ್ರ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಸರ್, ನಮ್ಮ ತಾಯಿಗೆ 75 ವರ್ಷ ಪ್ರಾಯ ಆಗಿದೆ ಮೇಡಮ್. ಸರಿ. ಅವರಿಗೆ ಅಂದ್ರೆ ನಾವು ಕನ್ನಡಕ ಇದು ಆಪರೇಷನ್ ಮಾಡಿ ಎಲ್ಲ ಕನ್ನಡಕ್ಕೆಲ್ಲ ಕೊಟ್ಟಿದ್ದಾರೆ ಅವರಿಗೆ. ಆಪರೇಷನ್ ಸಾರಿ, ಇದು ಟೆಸ್ಟ್ ಮಾಡಿ ಕನ್ನಡ ಕೊಟ್ಟಿದ್ದಾರೆ ಅವರಿಗೆ. ಅವರಿಗೆ ಇನ್ನೊಂದಕ್ಕೆ ಅವರಿಗೆ ಇನ್ನೊಮ್ಮೆ ಚೆಕಪ್ ಮಾಡ್ಲಿಕ್ಕೆ ಅವರದ್ದು ಆಪರೇಷನ್ ಮಾಡ್ಬಹುದು. ಅವರಿಗೆ ಅವರು ಹೆದರಿಕೆ ಅಂದ್ರೆ ಆಪರೇಷನ್ ಮಾಡಿದ್ರ ಅವರಿಗೆ ಎಂತ ತೊಂದರೆ ಆಗ್ತದೆ ಅಂತ ಅವ್ರಿಗೆ ಹೆದರಿಕೆ. ಅವ್ರ ಸಾಮಾನ್ಯವಾಗಿ 75 ವರ್ಷಕ್ಕೆ ಕಣ್ಣಿಗೆ ಸಾಮಾನ್ಯ ಅಂತ ಬರೋ ತೊಂದರೆ ಅಂದ್ರೆ ಪೊರೆ. ಅವ್ರಿಗೆ ಅದೇ ಪೊರೆ ಆಪರೇಷನ್ ಹೇಳಿರ್ತಾರೆ. ಅದರಲ್ಲಿ ಭಯ ಪಡ್ಲಿಕ್ಕೆ ಅಂತ ಏನಿಲ್ಲ. ಪೊರೆ ಆಪರೇಷನ್ ಇವತ್ತಲ್ಲ ನಾಳೆ ಅಲ್ಲ. ಅವರು ಧೈರ್ಯ ಅಂತಾರ ನಮ್ಗೆ ಅಂದ್ರೆ ಹೇಳುದು, ನಮ್ ಅವರು ಆಪರೇಷನ್ ಮಾಡಿದ್ರ ನಮ್ಗೆ ಮತ್ತೆ ದೃಷ್ಟಿ ಇದು ಆಗ್ತದೆ ಅವ್ರಿಗೆ ಹೆದರಿಕೆ. ಇಲ್ಲ ಇಲ್ಲ, ನಾ ನೋಡಿ ನಿಮ್ಗೆ ಪೊರೆ ಆಪರೇಷನ್ ಬಗ್ಗೆ ಹೇಳ್ತೇನೆ, ನೋಡಿ ಕೇಳ್ಕೊಳ್ಳಿ. ನೋಡಿ ನೋಡಿ, ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಬರುವಂತದ್ದು ಒಂದು ಪೊರೆ ಅಂತ ಹೇಳ್ತೇವೆ ಅಲ್ಲ, ಕ್ಯಾಟ್ರಾಕ್ಟ್ ಅಂತ ಏನು ಹೇಳ್ತೇವೆ, ಅದು ಎಲ್ಲರಿಗೆ ಬರುವಂತದ್ದೇ. ಅದಕ್ಕೆ ಆಪರೇಷನ್ ಮಾಡಿ ಅಂತ ಮಾಡ್ತೇವೆ. ಪೊರೆ ತೆಗೆದು ಕಣ್ಣಿನ ಜಾಗದ ಆ ಪೊರೆ ಇದ್ದ ಜಾಗದಲ್ಲಿ ಒಂದು ಲೆನ್ಸ್ ಕೂರಿಸ್ತೇವೆ. ಅದು ಹಾಕಿದ್ಮೇಲೆ ಅವರದ್ದು ದೃಷ್ಟಿ ಏನು ಪೊರೆಯಿಂದ ಕಮ್ಮಿ ಆಗಿದೆ ಆ ದೃಷ್ಟಿ ಅವರು ವಾಪಸ್ ಪಡ್ಕೊಳ್ತಾರೆ. ಸಾಮಾನ್ಯವಾಗಿ ಅದರಿಂದ ಏನು ತೊಂದರೆ ಏನು ಆಗುದಿಲ್ಲ. ಹೌದು, ಪೊರೆ ಆಪರೇಷನ್ ಪೊರೆಯನ್ನು ಹಾಗೆ ಬಿಟ್ರೆ ಮತ್ತೆ ಪೊರೆ ಗಟ್ಟಿಯಾಗಿ ಒಡ್ಕೊಂಡು ಹೋಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಸರಿ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ. ಹಲೋ. ಹಲೋ. ಹಲೋ, ಮಾತಾಡಿ. ನಮಸ್ತೆ. ನಮಸ್ತೆ. ತಲಕಾಡಿಯಿಂದ ಅನಿತಾ ಆಚಾರ್ಯ ಮಾತಾಡ್ತಿರೋದು. ಹೇಳಿ ಮೇಡಮ್. ಏನ್ ಗೊತ್ತಾ, ನಮ್ದಂದ್ರೆ ಒಂದ್ ದೊಡ್ಡ ಮನೆಗೆ ಎರಡು ಕಣ್ಣು ಕೂಡ ಅದು ಫುಲ್ ಪರೆ ಬಂದಿದೆ, ಏನು ಕಾಣುದಿಲ್ಲ, ಅದು ಫುಲ್ ಆವರಿಸಿ ಆಗಿದೆ. ಅದೀಗ ಅಂದ್ರೆ ಫ್ರೀ ಎಲ್ಲಿಯಾದ್ರೂ ಇರ್ತದ ಅಂದ್ರೆ ಅವರು ಪಾಪ ಕಾದು ಕೂತಿದ್ದಾರೆ. ಅಂದ್ರೆ ತುಂಬಾ ಕಷ್ಟದಲ್ಲಿರೋರು, ಹಾಗಾಗಿ ಅದನ್ನೀಗ ಎಲ್ಲಿ ಒಂದು ತೆಗಿಬಹುದು ನೋಡಿ. ನಾನು ಈಗಷ್ಟೇ ನಾನು ಇನ್ನೊಬ್ಬರು ಮುಂಚೆ ಕರೆ ಮಾಡಿದವರಿಗೂ ಹೇಳಿದ್ದೇನೆ, ಪೊರೆಯನ್ನು ಅಷ್ಟು ಜಾಸ್ತಿ ಒಂದು ತನಕ ಬಿಡಬೇಡಿ, ಆದಷ್ಟು ಬೇಗ ಅದನ್ನು ತೆಗೆದು ಆಪರೇಷನ್ ಮಾಡಲಿಲ್ಲಾದ್ರೆ ಮತ್ತೆ ಅವರಿಗೆ ಕಣ್ಣು ಕೆಂಪಾಗೋದು ನೋವಾಗುವ ಸಾಧ್ಯತೆಗಳಿರ್ತದೆ. ಸೊ ಅದನ್ನು ಆದಷ್ಟು ಬೇಗ ನಿಮಗೆ ಎಲ್ಲಿ ಆಗ್ತದೆ ಹತ್ತಿರ ನಿಮ್ ಎಲ್ಲಿ ಇದ್ದಾರಲ್ಲ ಅಲ್ಲಿ ಹೋಗಿ ಒಮ್ಮೆ ಕಣ್ಣಿನ ಆಸ್ಪತ್ರೆಗೆ ಬಂದು, ನಮ್ಮ ಪ್ರಸಾದ್ ನೇತ್ರದಲ್ಲೇ ಉಂಟು, ಅಲ್ಲಿಗೆ ಬಂದು ನಾವು ಆಪರೇಷನ್ ಮಾಡಿ ಕೊಡ್ತೇವೆ. ಅದು ಕಾಸ್ಟ್ಲಿ ಅನ್ನುವಂಥದ್ದು ಪ್ರಶ್ನೆ. ಅದೇ ಈಗ ನೋಡಿ, ಕಾಸ್ಟ್ಲಿ ಅಂದ್ರೆ ಎರಡು ತರದ ಬರ್ತದೆ. ಕ್ಯಾಂಪ್ನಲ್ಲಿ ಜನರು ಬರ್ತಾರೆ, ಅವರಿಗೆ ಆಗ ಅದರಲ್ಲಿ ಏನು ಕಡಿಮೆ ಅಲ್ಲಿ ಆಗ್ತದೆ. ಇಲ್ಲದ್ರೆ ಕೆಲವರಿಗೆ ಬೇರೆ ದುಡ್ಡು ಕಟ್ಟಿ ಬರುವವರು ಇದ್ದಾರೆ, ಅವರ ಅನುಕೂಲಿತ ಕ್ಯಾಂಪ್ಗಳು ಇರ್ತವೆ. ಅದಕ್ಕೆ ಅದು ನಿಮ್ಗೆ ಆ ಯಾವ ಜಾಗದಲ್ಲಿ ಉಂಟು ಅದು ನಿಮ್ಗೆ ಮುಂಚೆನಿಂದನೇ ಅವರಿಗೆ ಹೇಳ್ತಾರೆ, ಈ ಜಾಗದಲ್ಲಿ ಈ ದಿವಸ ಕ್ಯಾಂಪ್ ಇರ್ತದೆ ಅಂತ. ಸೊ ಆ ದಿನನೂ ಅವರು ಆ ಕ್ಯಾಂಪ್ ಇದ್ದ ಕಡೆ ಬರ್ಬೋದು. ಹೌದು, ಆದ್ರೆ ತೊಕೊಟ್ಟಲ್ಲಿ ಮನೆಯವರದು ಅವ್ರಿಗೆ ಹತ್ತಿರ ಆಗುವಂತದ್ದು ಎಲ್ಲಿ ಇರಬಹುದು? ಇಲ್ಲ, ನಾನು ಈಗ ನಿಮ್ಗೆ ಹೇಳಲಿಕ್ಕೆ ಬರುದಿಲ್ಲ ಎಲ್ಲಿ ಕ್ಯಾಂಪ್, ಅದು ಕ್ಯಾಂಪ್ ಯಾವಾಗ ಆಗ್ತದಲ್ಲ ಅದಕ್ಕಿಂತ ಮುಂಚೆ ನಿಮ್ಗೆ ಅವ್ರು ತಿಳಿಸ್ತಾರೆ ಆ ಜಾಗದಲ್ಲಿ. ಪ್ರತಿ ಸಲ ಅದೇ ಒಂದೇ ಜಾಗದಲ್ಲಿ ಕ್ಯಾಂಪ್ ಆಗುದಿಲ್ಲ, ಬೇರೆ ಬೇರೆ ಕಡೆಯಲ್ಲಿ ಕ್ಯಾಂಪ್ ಆಗ್ತದೆ. ಸೊ ನೀವೊಮ್ಮೆ ಆ ಆಸ್ಪತ್ರೆಗೆ ಫೋನ್ ಮಾಡಿ ಕೇಳ್ಬೋದು, ನಿಮ್ಗೆ ಅಲ್ಲಿ ಏನಾದ್ರು ಕ್ಯಾಂಪ್ ಏನಾದ್ರು ಇದ್ರೆ. ಈ ಎಲ್ಲ ಆಸ್ಪತ್ರೆಗಳು ಸೇರಿ ಮಾಡುವಂತ ಕ್ಯಾಂಪ್? ಇಲ್ಲ ಇಲ್ಲ, ಎಲ್ಲ ಆಸ್ಪತ್ರೆ ಕೆಲವರದ್ದು ಬೇರೆ ಬೇರೆ ಅವರವ್ರದ್ದು ಕ್ಯಾಂಪ್ ಇರ್ತದೆ. ಪ್ರಸಾದ್ ನೇತ್ರಾಲಯ ಅವರು ನಾವು ಕೂಡ ಕ್ಯಾಂಪ್ ಮಾಡ್ತೇವೆ, ಬೇರೆ ಬೇರೆ ಕಡೆಯಲ್ಲಿ ಕ್ಯಾಂಪ್ ಮಾಡ್ತೇವೆ. ಒಂದೇ ಕಡೆಯಲ್ಲಿ ಅದೇ ಡೇಟಿಗೆ ಬರ್ತದೆ ಅಂತ ಇಲ್ಲ, ತಿಂಗಳಿಗೆ ಒಂದು 10-15 ಕ್ಯಾಂಪ್ ಇರ್ತದೆ ಬೇರೆ ಬೇರೆ ಊರಲ್ಲಿ. ನಿಮಗೆ ಫೋನ್ ಮಾಡಿದ್ರೆ ಸುಮಾರು ಅಂದಾಜು? ಹೌದು, ನೀವು ಆಸ್ಪತ್ರೆಗೆ ಫೋನ್ ಮಾಡಿದ್ರೆ ನಿಮ್ಗೆ ಅವರು ತಿಳಿಸ್ತಾರೆ ಹತ್ತಕ್ಕೆ ಹತ್ತಿರ ಕ್ಯಾಂಪ್. ಅವರಿಗೆ ಅಂದ್ರೆ 80 ವರ್ಷ ಹತ್ರ ಹತ್ರ ಆಗಿದೆ, ಅವ್ರು ಯಾಕೋ ತುಂಬಾ ಹೆದರ್ತಿದ್ದಾರೆ ಅಂದ್ರೆ ಆಪರೇಷನ್ ಅಂದ್ರೆ ಎಷ್ಟು ನುಂಗ್ಬೇಕೇನೋ. ಈಗ ನೀವು ಹೇಳಿದ ಪ್ರಕಾರ ಅವ್ರಿಗೆ ಎರಡು ಕಣ್ಣಲ್ಲೂ ಇದಾದ ಕಾರಣ ಅವ್ರಿಗೆ ಎರಡು ಕಣ್ಣು ಮೋಸ್ಟ್ಲಿ ಕಾಣ್ತಲ್ಲ, ಸೊ ಯಾರಾದ್ರೂ ಅವರನ್ನು ಕರ್ಕೊಂಡು ಬರ್ಬೇಕಾಗ್ತದೆ. ಅಂದ್ರೆ ಆಪರೇಷನ್ ಮಾಡದೆ ಬೇರೆ ಉಪಾಯ ಇಲ್ಲ? ಹೌದು, ಬೇರೆ ಉಪಾಯ ಇಲ್ಲ. ಹೌದು, ಕಾಣುದೇ ಇಲ್ಲ ಏನು. ಅದೇ ಅದೇ, ನೀವು ಸಾಧ್ಯ ಆದ್ರೆ ಕ್ಯಾಂಪಿಗೆ ಅವರಿಗೆ ಪ್ರಸಾದ್ ನೇತ್ರಾಲಯ ಅಥವಾ ಯಾವ್ದಾದ್ರು ಆಸ್ಪತ್ರೆಗೆ ನೀವು ಫೋನ್ ಮಾಡಿದ್ರೆ ಅವರು ಕ್ಯಾಂಪಿನ ಸಮಯ ಹೇಳ್ತಾರೆ, ಅವರಿಗೆ ಆ ಕ್ಯಾಂಪ್ ಅಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಕಡಿಮೆಗೆ. ಆಸ್ಪತ್ರೆಗೆ ಡೈರೆಕ್ಟ್ಲಿ ಬಂದು ಒಮ್ಮೆ ನೋಡಿ, ಅದೇ ಆಯ್ತಾ, ಅವ್ರಿಗೆ ಆದಷ್ಟು ಸಹಾಯ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಓಕೆ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡುದು? ನಾನು ತಾಂಗೋಳಿಂದ ಮಾತಾಡುದು, 80 ಬಡಕ್ ಬಿಟ್ಟು ತಾಂಗೋಳಿಯಿಂದ, ಮರಸಿಕುಲಂದ ಮಣಿಪಾಲದಿಂದಾನೆ. ಕನ್ನಡ ನನಗೆ ಸರಿ ತೋರ್ಸಕ್ ಆಗಿಲ್ಲ ಸರ್ ನನಗೆ, ನಾನು ಅಪ್ಪ ಇದೆಲ್ಲ ಲೆನ್ಸ್ ಎಲ್ಲ ಹಾಕಿದೆ. ಲೆನ್ಸ್ ಅಲ್ಲ, ನೀವು ಎಲ್ಲಿಂದ ಮಾತಾಡುದು ಹೇಳಿ? ಅಲ್ಲ, ಇದು ನಾನು ಮಣಿಪಾಲ, 80 ಬಡಕ್ ಬಿಟ್ಟು ತಾಂಗೋಳಿಯಿಂದ ಮರಸಿಕ ಮಣಿಪಾಲದಿಂದ ಮಾತಾಡ್ತಾರೆ. ಮಣಿಪಾಲ, ಹೌದು, ನಿಮ್ಮ ಪ್ರಶ್ನೆ ನಿಮ್ಗೆ ಯಾಕೆ ಹೇಗೆ ಅಂತ ಹೇಳಿ, ಅದು ಎಷ್ಟು ಸಮಯದಿಂದ ಕಾಣುದಿಲ್ಲ ಅದ್ರ ಬಗ್ಗೆ ಡಾಕ್ಟರ್? ಹೌದು, ನನಗೆ ಹಲೋ ಹಲೋ ಹೇಳಿ ಹೇಳಿ, ಕೇಳ್ತಾ ಇದ್ದೇನೆ. ಕೇಳ್ತಾ ಉಂಟು ಮೇಡಮ್, ನಾನು ಕ್ಯಾಂಪ್ ಕಂತ ಕಣ್ಣಿಗೆ ಆಪರೇಷನ್ ಮಾಡಿ ಹೋಗಿ, ನನಗೆ ಕಣ್ಣು ಒಂದೇ ಕಾಣ್ತಿದ್ದು, ಒಂದು ಕಣ್ಣು ಸರಿ ಕ್ರಾಸ್ ಅದು ಕಾಣ್ತಾನೆ ಇರ್ಲಿಲ್ಲ. ಕೃಷ್ಣಪ್ರಸಾದ್ ಡಾಕ್ಟರ್, ನಮ್ಮ ಕೃಷ್ಣಪ್ರಸಾದ್ ಡಾಕ್ಟರ್ ಮಾಡಿದ್ ನಮಗೆ, ಈಗ ನನಗೆ ಒಂದು 2-3 ವರ್ಷದಿಂದ ಎಂತ ಸಹ ಕಾಣ್ದಿಲ್ಲ ಅದು ಅಂತ ಹೇಳ್ತಾ, ಅದು ನನ್ನ ಕಣ್ಣೇ ಕುಡಿತದದು, ಅದು ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಇಲ್ಲ, ಅದಕ್ಕೆ ಎಂತ ಮಾಡ್ಕೊಂತ ಅಂತ ಬೇರೆ ಮದ್ದಿಗಿದ್ದ ಉಂಟಾಗ. ಒಮ್ಮೆ ನೋಡಿ ನಿಮ್ಗೆ ಹೇಳ್ಬೇಕಾದ ಫೋನ್, ಈಗ ನಾವು ನಿಮ್ಗೆ ರೇಡಿಯೋದಲ್ಲಿ ನಿಮ್ಗೆ ಡ್ರಾಪ್ ಹೇಗೆ ಹೇಳಲಿಕ್ಕೆ ಆಗುದಿಲ್ಲ. ಹೌದಲ್ಲ, ಹೌದು, ನಾನು ಮೊನ್ನೆ ಬಂದಿದ್ದೇನೆ ಅಲ್ಲಿ, ನಾನು ಪ್ರಸಾದ್ ನೇತ್ರಕ್ಕೆ ಬಂದಿದ್ದೇನೆ, ಇಲ್ಲ ಅಂತೇನಿಲ್ಲ, ಒಂದು ಚೆಕಪ್ ಎಲ್ಲ ಮಾಡಿದ್ದೇವೆ. ಎಂತ ಮಾಡುದು, ಬೇರೆ ಏನಾದ್ರು ಬೇರೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಇಲ್ಲಲ್ಲ. ನಾನು ಲಂಚ್ ಹಾಕಿದೆ, ಅದಕ್ಕೆ ಕಣ್ಣು ಚೂರ್ಸ ಕಂದಿಲ್ಲ ನಂಗೆ, ಈಗ ತುಂಬಾ ಮನೆ ನಂಗೆ ಇದಾಗಿದೆ. ಅದೇ ಬಂದು ಪರೀಕ್ಷೆ, ಅದೇ ಬಂದು ಪರೀಕ್ಷೆ ಮಾಡಿ, ಆಗ ನಾವು ನಿಮ್ಗೆ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತದೆ. ಇದು ಆಯ್ತಾ, ಇನ್ನೊಂದ್ಸಲ ಪರೀಕ್ಷೆ ಮಾಡ್ಬೇಕು ಅಂತ. ಆಯ್ತಾಯ್ತು, ತಂಚು ಬಿಟ್ರೆ ಮಾಡುವ. ಹಲೋ, ಮುಂದಿನ ಫೋನ್ ಕರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಮಾ. ನಾನು ನೀರಜ ಕಿಲಿಗಡಿಯಿಂದ. ಹೇಳಿ ನೀರಜ್ ಅವರೇ. ಡಾಕ್ಟರ್ ಅವರಿಗೆ ನಮಸ್ತೆ. ನಮಸ್ಕಾರ. ನನ್ನ ಅಜ್ಜನವರ ಕಣ್ಣಿನಲ್ಲಿ ಪೊರೆ ಬಂದಿದೆ. ಅದು ಪೊರೆ ತೆಗೆದು ಈಗ ಆಪರೇಷನ್ ಮಾಡಿದರೆ ಅದು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಅದು ಎಷ್ಟು ದಿವಸ ರೆಸ್ಟ್ ಮಾಡ್ಬೇಕಂತ ಕೇಳಿ. ಸಾಮಾನ್ಯವಾಗಿ ಒಂದು ಪೊರೆ ನಾವು ಈಗ ಏನು ಆಪರೇಷನ್ ಮಾಡ್ತೇವಲ್ಲ, ಅದು ನಾವು ಲೇಸರ್ ಆಪರೇಷನ್ ಮಾಡಿದ್ಮೇಲೆ ಸಾಮಾನ್ಯವಾಗಿ 1 ವಾರ 10 ದಿನ ನಾವು ರೆಸ್ಟ್ ಹೇಳ್ತೇವೆ. ಅದು ಬಿಟ್ಟು ಅದಾದ್ಮೇಲೆ ನೀವು ನಿಮ್ಮ ಕೆಲಸಕ್ಕೆಲ್ಲ ನೀವು ಹೋಗ್ಬೋದು. ಫಸ್ಟ್ 1 ವಾರ ಸ್ವಲ್ಪ ಜಾಗ್ರತೆ, ಜಾಸ್ತಿ ಭಾರ ಎತ್ತಲಿಕ್ಕಿಲ್ಲ, ಬಗ್ಗುದ್ದೆಲ್ಲ ಮಾಡದೆ ನೋಡ್ಕೊಂಡ್ರೆ ಆಯ್ತು. ಇಡೀ ದಿನ ಬೆಡ್ಡಲ್ಲಿ ಮಲಗಿಕೊಂಡಿರ್ಬೇಕು ಅಂತ ಹಾಗೇನು ಏನಿಲ್ಲ. ಈಗ ಅದೇ ಹೇಳಿದ್ದಾನೆ 1 ವಾರ 10 ದಿನ ಎರಡಕ್ಕೂ ಸೇರಿ 10 ದಿವಸ ಅಲ್ಲ ಯಾವತ್ತು ನಾವು ಕಣ್ಣು ಆಪರೇಷನ್ ಒಂದಾದ್ಮೇಲೆ ಒಂದು ಮಾಡುದು, ಎರಡನ್ನ ಒಂದೇ ದಿನ ಮಾಡುದಿಲ್ಲ, ಒಂದು ಆಗಿದ? ಹಾ ಸರಿ, ಹಾಗಾದ್ರೆ ಒಂದು ವಾರ 10 ದಿನ ಅಂತ ನೀವು ಲೆಕ್ಕ ಇಟ್ಕೊಳ್ಬಹುದು. ಸರಿ ನೀರಜ್ ಅವರೇ, ಧನ್ಯವಾದಗಳು, ನಮಸ್ಕಾರ. ಡಾಕ್ಟ್ರ್, ಈಗ ನಾವು ಇವತ್ತಿನ ವಿಷಯ ಏನಂತ ಹೇಳಿದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೇಳಿ. ಸಾಮಾನ್ಯ ನಮಗೆ ಈ ಬೇರೆ ಬೇರೆ ದೇಹದಾನದ ಇದರಲ್ಲಿ ನಾವು ಮುಖ್ಯವಾಗಿ ಕೇಳುವಂಥದ್ದು ನೇತ್ರದಾನ. ಈ ನೇತ್ರದಾನ ಅಂದರೆ ಹೇಗೆ ಡಾಕ್ಟ್ರ್? ಇದು ಈಗ ಅದು ನಾವು ನೇತ್ರದಾನ ಅಂತ ಏನು ಹೇಳ್ತೇವೆ ಅಂತ, ಇದು ಒಬ್ಬರು ತೀರಿ ಹೋದ್ಮೇಲೆ ಒಂದು ಮಾಡುವಂದು ಕೆಲಸ. ಈಗ ಕಿಡ್ನಿ ಕೆಲವರೆಲ್ಲ ಜೀವಂತವಾಗಿರುವಾಗಲೇ ಇನ್ನೊಬ್ರು ಸಂಬಂಧ ಇದ್ದವರಿಗೆಲ್ಲ ಕೊಡ್ಬೋದು, ಬಟ್ ಕಣ್ಣನ್ನು ನಾವು ಹಾಗೆ ಮಾಡಲಿಕ್ಕೆ ಆಗುದಿಲ್ಲ. ಹೌದು, ಒಬ್ರು ತೀರಿ ಹೋದ್ಮೇಲೆ ಅವರ ಮನೆಯವರು ಅವರ ಮಕ್ಕಳು ಯಾರಾದರೂ ಅವರದ್ದು ಕಣ್ಣನ್ನು ದಾನ ಮಾಡಬೇಕು ಅಂತ ಇಚ್ಛೆ ಇದ್ದರೆ ಅವರಿಗೆ ಅವರ ಹತ್ತಿರದ ಕಣ್ಣಿನ ಆಸ್ಪತ್ರೆಗೆ ಅವರು ಫೋನ್ ಮಾಡಿದರೆ ಆಸ್ಪತ್ರೆಯಿಂದವೇ ಒಂದು ಡಾಕ್ಟರ್ ಒಂದು ಟೀಮ್ ಅವರ ಎಲ್ಲಿ ಇದ್ದಾರೆ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅವರ ಕಣ್ಣನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಅದು ಹಾರ್ಡ್ಲಿ ಒಂದು 15-20 ನಿಮಿಷ ಕೆಲಸ. ಅದರಿಂದ ಅವ್ರು ನಿಮ್ಮ ಕ್ರಿಯೆಗೆ ಆಗಲಿ ಏನಾದರೂ ಇದ್ದಕ್ಕೆ ಅದಕ್ಕೆ ಏನು ನಿಮಗೆ ತೊಂದರೆ ಏನೂ ಆಗುದಿಲ್ಲ. ಮತ್ತು ಅವ್ರ ಮುಖ ನೋಡಲಿಕ್ಕೆ ಅದೇನು ಅಸಹ್ಯಸ ಹಾಗೇನು ಹಾಗೇನಿರು ಆಗುದಿಲ್ಲ. ಸೊ ಅದು ಆದಷ್ಟು ನಿಮಗೆ ಮಾಡಬೇಕು ಅಂತ ಇಚ್ಛೆ ಇದ್ರೆ ಆದಷ್ಟು 6 ಗಂಟೆ ಒಳಗೆ ನೀವು ತಿಳಿಸ್ಬೇಕು. ಈಗ ಕಣ್ಣಿನ ದಾನ ಅಂತ ಹೇಳಿದ್ರೆ ಇಡೀ ಕಣ್ಣನ್ನು ತೆಗೆಯುವುದಾ? ಹೇಗೆ ಅದು ಕಣ್ಣು ಬೇರೆಯವರಿಗೂ ಕೊಡುದು ಅಂದ್ರೆ? ಹೌದು, ನಾವು ತಕೊಳ್ಳುವಾಗ ಇಡೀ ಕಣ್ಣು ತೆಗಿತೇವೆ, ಇಲ್ಲದ್ರೆ ಕರಿಗುಡ್ಡೆಯನ್ನು ಮಾತ್ರ ನಾವು ತೆಗಿತೇವೆ. ಬಟ್ ನಾವು ಬೇರೆಯವರಿಗೆ ಹಾಕುವಾಗ ಸಾಮಾನ್ಯವಾಗಿ ಇಡೀ ಕಣ್ಣನ್ನು ನಾವು ಹಾಕುದಿಲ್ಲ, ಬರೀ ಕರಿಗುಡ್ಡೆಯನ್ನು ಮಾತ್ರ ಒಬ್ಬರಿಗೆ ಮತ್ತೆ ಇನ್ನೊಬ್ಬರಿಗೆ ಹಾಕುದು. ಕರಿಗುಡ್ಡೆ ಅಂದ್ರೆ ಏನು? ನಮ್ಮ ಕಣ್ಣಲ್ಲಿ ಫಸ್ಟಿಗೆ ಒಂದು ಕಪ್ಪು ಭಾಗ ಇದ್ರೆ ಅದಕ್ಕೆ ನಾವು ಕರಿಗುಡ್ಡೆ ಅಂತ ಹೇಳ್ತೇವೆ. ಅದರಲ್ಲಿ ಇರುವ ಏನಾದರೂ ತೊಂದರೆಗೆ ಇಂಥವ್ರದ್ದು ಕಣ್ಣನ್ನು ನಾವು ಹಾಕಿದ್ರೆ ಅವರಿಗೆ ಸ್ವಲ್ಪ ದೃಷ್ಟಿ ಕೊಡುವ ಸಾಧ್ಯತೆಗಳಿದೆ. ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಈ ಕರಿಗುಡ್ಡೆಯನ್ನು ಇನ್ನೊಬ್ಬರಿಗೆ ನಾವು ಹಾಕುವ. ಹೌದು, ಈಗ ಒಂದು ಫೋನ್ ಕರೆ ಇದೆ, ಅದು ತಗೊಂಡ ನಂತರ ಮಾತಾಡುವ. ಹಲೋ ಹಲೋ ಹಲೋ ನಮಸ್ತೆ ಡಾಕ್ಟ್ರೆ. ಹಾ ನಮಸ್ಕಾರ, ನಾನು ಮಂಜೇಶ್ವರ ವರ್ಕಡಿಯಿಂದ ದಾಮೋದರ ಅಂತ ಹೇಳಿ ಮಾತಾಡುದು. ಹೇಳಿ ದಾಮೋದರ ಅವರೇ, ಈ ಕಣ್ಣಿನ ಕರಿಗುಡ್ಡೆಯ ಬಗ್ಗೆ ಪ್ರಶ್ನೆ ಕೇಳಿಕ್ಕಿತ್ತು ಮೇಡಮ್. ಹಾ ಹೇಳಿ ಡಾಕ್ಟ್ರೆ. ಇದು ಕಣ್ಣಿನ ಒಂದು ಕರಿಗುಡ್ಡೆಗೆ ಏನಾದ್ರೂ ಏಟು ಬಿದ್ದು ಗಾಯ ಆಗಿ ಕಣ್ಣಿನ ದೃಷ್ಟಿಗೆ ತೊಂದರೆ ಆದ್ರೆ ಮತ್ತೆ ಪುನಃ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹಾ ನೋಡಿ, ಇದು ನೀವು ಒಂದು ತುಂಬಾ ಸಾಮಾನ್ಯವಾದ ಇದು ತೊಂದರೆ ಆಗುವಂತದ್ದು, ನಾನು ಹೇಳ್ತೇನೆ ನೋಡಿ ಕೇಳ್ಕೊಳ್ಳಿ. ಇದು ಅವ್ರು ಹೇಳಿದಾಗೆ ಇದು ಕಣ್ಣಿದು ಕರಿಗುಡ್ಡೆಗೆ ಏಟು ಬರುವಂಥದ್ದು ಸಾಮಾನ್ಯವಾಗಿ ತುಂಬ ಜನರಲ್ಲಿ ನಾನು ನೋಡಿದ್ದೇನೆ. ಸ್ಕೂಲಲ್ಲಿ ಮಕ್ಕಳಲ್ಲಿಗೆ ಪೆನ್ಸಿಲ್ ಏನಾದರೂ ತಾಗೋದು, ಪೆನ್ ತಾಗೋದು, ಕೆಲಸ ಮಾಡುವಾಗ ಮೆಟಲ್ ಏನಾದರೂ ಕಣ್ಣಿಗೆ ತಾಗೋದು, ಅಂಥವರು ಕರಿಗುಡ್ಡೆಗೆ ಕಟ್ಟಾಗುವ ಸಾಧ್ಯತೆ ಇರ್ತದೆ. ಅಂಥವರಿಗೆ ನಾವು ಫಸ್ಟಿಗೆ ಅದು ಏನು ತಾಗಿದಲ್ಲ ಅದನ್ನು ನಾವು ಹೇಗೆ ನೀವು ಮೈಯಲ್ಲಿ ಬೇರೆ ಏನಾದ್ರು ತಾಗಿರೋ ಒಂದು ಸ್ಟಿಚ್ ಹಾಕ್ತೀವಿ, ಅದೇ ರೀತಿ ಆ ಕರಿಗುಡ್ಡೆಗೂ ನಾವು ಸ್ಟಿಚ್ ಹಾಕಬೇಕಾಗ್ತದೆ. ಯಾಕಂದರೆ ನಾವು ಕಣ್ಣನ್ನು ಹಾಗೆ ಓಪನ್ ಬಿಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಣ್ಣಿಗೆ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತದೆ, ಕಣ್ಣಿನೊಳಗೆ ಕಸ ಕೂತ್ಕೊಳ್ಳುವ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾವು ಕಣ್ಣಿಗೆ ನಾವು ಸ್ಟಿಚ್ ಹಾಕಬೇಕಾಗ್ತದೆ. ಅದು ಹಾಕಿದ್ಮೇಲೆ ಅದು ಗುಣ ಆದಮೇಲೆ ಅವ್ರಿಗೆ ದೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಬರುವ ಚಾನ್ಸ್ ಇರ್ತದೆ. ಏನು ಇನ್ಫೆಕ್ಷನ್ ಏನೂ ಆಗಲಿಲ್ಲ, ಒಳಗೆ ನರಕೇನು ಪೆಟ್ಟಾಗಲಿಲ್ಲ ಅಂತೇಳಿದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುವ ಸಾಧ್ಯತೆ ಇರ್ತದೆ. ಇದು ಕಣ್ಣಿಗೆ ತುಂಬ ಜೋರಾಗಿ ಏಟು ಪೆಟ್ಟು ಬಿದ್ದರೆ, ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಏನಾದರೂ ಏಟಾಗಿದ್ರೆ ಕಣ್ಣಿನಲ್ಲಿ ಅದಕ್ಕೆ ಏನು ನಾವು ಸ್ಟಿಚ್ ಏನು ಹಾಕುದಿಲ್ಲ, ಬರೀ ಮದ್ದಿನಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಹಾಗಿದ್ರೆ ಕರಿಗುಡ್ಡೆಗೆ ಏಟು ಅಂತ ಹೇಳಿದ್ರೆ ಒಂದು ಸೀರಿಯಸ್ ಇರುವಂಥದ್ದು ಅಥವಾ ಇದು ಪೂರ್ತಿಯಾಗಿ ಕರಿಗುಡ್ಡೆ ಹೋಗುವಂಥದ್ದು ಅಂತದ್ದು ಏನಾದರೂ ಉಂಟಾ? ಪೂರ್ತಿ ಕರಿಗುಡ್ಡೆ ಹೋಗುವಂಥದ್ದು ಸಾಮಾನ್ಯವಾಗಿ ಏಟು ಬಿದ್ದು ಕೆಲವೊಮ್ಮೆ ತುಂಬ ಜೋರಾಗಿ ಫೋರ್ಸಲ್ಲಿ ಕಣ್ಣಿಗೆ ಏನಾದರೂ ಏಟು ಬಿದ್ದರೆ ಹಾಗೆ ಆಗ್ತದೆ. ಇಲ್ಲದ್ರೆ ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ ಆಗಿದರೆ, ಬ್ಯಾಕ್ಟೀರಿಯಾ, ವೈರಲ್, ಫಂಗಸ್ ಆ ಥರ ಏನಾದರೂ ಇನ್ಫೆಕ್ಷನ್, ಕೆಲವರಿಗೆ ಹುಟ್ಟಿನಿಂದನೇ ಕರಿಗುಡ್ಡೆಯಲ್ಲಿ ತೊಂದರೆ ಆಗುವ ಚಾನ್ಸ್ ಇರ್ತದೆ. ಇದೆಲ್ಲ ಬೇರೆ ಬೇರೆ ಕಾರಣಗಳು ಕರಿಗುಡ್ಡೆಗೆ ಏನು ತೊಂದರೆ ಆಗುವ ಕಾರಣಗಳು ಬೇರೆ ಬೇರೆ. ಈಗ ನಾವು ಈ ಈ ಕಣ್ಣಲ್ಲಿ ಕರಿಗುಡ್ಡೆ ಅನ್ನುವಂಥದ್ರಲ್ಲಿ ಏನು ವಿಷಯಗಳಿರ್ತವೆ ಡಾಕ್ಟ್ರೆ? ಅದು ಎಂಥ ಅಂದರೆ ಈ ಕಣ್ಣಲ್ಲಿರುವಂಥ ಬೇರೆ ಬೇರೆ ಭಾಗಗಳಲ್ಲಿ ಕರಿಗುಡ್ಡೆ ಒಂದು ಭಾಗ, ಕರಿಗುಡ್ಡೆ ನಮಗೆ ಕಪ್ಪಗಾಗಿ ಒಂದು ಕಾಣುತ್ತದೆ, ಅದರ ಒಳಗೆ ಏನು ಖಾಲಿ ಇರ್ತದ ಹೇಗೆ ಅನ್ನೋದು. ಹಾ, ಈಗ ನೀವು ಕೇಳಿದಾಗ ಇದು ಕರಿಗುಡ್ಡೆ ಹೇಗಾದ, ಈಗ ನಾವು ವಾಚಲ್ಲಿ ನಮ್ಮ ಮೇಲೆದ ಗ್ಲಾಸ್ ಇದ್ದ ಹಾಗೆ, ಅದು ಗ್ಲಾಸ್ ಕ್ಲಿಯರ್ ಇದ್ರೆ ನಮಗೆ ಒಳಗೆ ಏನುಂಟು ಕಾಣ್ತದೆ. ಸೊ ಹಾಗೆ ಕರಿಗುಡ್ಡೆ ಕ್ಲಿಯರ್ ಇದ್ರೆ ನಮಗೆ ಹೊರಗೆ ಏನುಂಟು ಫುಲ್ ಕ್ಲಿಯರ್ ಆಗಿ ಕಾಣ್ತದೆ. ಕರಿಗುಡ್ಡೆ ಏನಾದರೂ ತೊಂದರೆ ಇದ್ರೆ ನಮಗೆ ದೃಷ್ಟಿ ನೋಡಲಿಕ್ಕೆ ತೊಂದರೆ ಆಗ್ತದೆ, ಕಣ್ಣು ಬ್ಲರ್ ಆಗೋದು, ದೃಷ್ಟಿ ಕಮ್ಮಿ ಆಗೋದು, ಅದು ಆ ಥರ ಆಗುವ ಚಾನ್ಸ್ ಇರ್ತದೆ. ಕರಿಗುಡ್ಡೆ ಮೇಲಿದ್ದು ಜಸ್ಟ್ ಅದೊಂದು ಕಪ್ಪು ಭಾಗ, ಕಣ್ಣಿನ ಒಳಗೆ ಬೇರೆ ಲೆನ್ಸ್ ಅಂತ ಇರ್ತದೆ, ಕಣ್ಣಿದು ನರ ಇದೆ, ಅದೆಲ್ಲ ಕಣ್ಣಿನ ಒಳಗೆ ಇರುವ, ಇದು ಕಣ್ಣಿನ ಹೊರಗೆ ನಮಗೆ ಕಾಣುವಂಥದ್ದು, ಅದಕ್ಕೆ ನಾವು ಕರಿಗುಡ್ಡೆ ಅಂತ ಕರಿಗುಡ್ಡೆ ಅಂತ ಹೇಳ್ತೇವೆ. ಈಗ ಒಂದು ಫೋನ್ ಕರೆ ಇದೆ, ಅದು ತಗೊಳ್ಳುವ. ಹಲೋ ಹಲೋ ಹಲೋ ಹಾ ಹೇಳಿ, ಯಾರು ಮಾತಾಡೋದು? ಗಣೇಶ್ ಅಂತ. ಹೇಳಿ ಗಣೇಶ್ರೇ. ನಂದು ಆಪರೇಷನ್ ಇದು ಪೊರೆ ಆಪರೇಷನ್ ಎರಡು ಕಣ್ಣು ಆಯ್ತು, ಒಂದು ವಾರ ಆಯ್ತು ಎರಡು ಸಹ ಆಗಿ. ಇನ್ನು ಎಂತದ ನರದ ಪ್ರಾಬ್ಲಮ್ ಅಂತ ಉಂಟು ಅಂತ ಹೇಳ್ತಾರೆ, ಅದು ಎಂತ ನಿಮ್ಗೆ ಎಂತ ಶುಗರ್ ತೊಂದ್ರೆ ಬಿ ಪಿ ತೊಂದ್ರೆ ಏನಾದ್ರು ಉಂಟಾ ಗಣೇಶ್ ಅವರೇ? ಶುಗರ್ ಇತ್ತು, ಬಿ ಪಿ ಆದ್ರೆ ಅಷ್ಟಿಲ್ಲ, ಶುಗರ್ ಉಂಟು. ಶುಗರ್ ಇದು ನೋಡಿ, ಸಾಮಾನ್ಯವಾಗಿ ಶುಗರ್ ಬಿ ಪಿ ಇದ್ದವರಿಗೆ ಕೆಲವೊಮ್ಮೆ ಕಂಟ್ರೋಲ್ ಎಲ್ಲ ಇಲ್ಲದಿದ್ರೆ ಶುಗರಿಂದ ಬಿ ಪಿಯಿಂದ ಕಣ್ಣಿದ ನರಕ್ಕೆ ತೊಂದರೆ ಆಗುವ ಚಾನ್ಸ್ ಇರ್ತದೆ, ಅದರಿಂದನೂ ನಿಮಗೆ ದೃಷ್ಟಿ ಕಮ್ಮಿ ಇರ್ಬೋದು. ಸೊ ಅದಕ್ಕೆ ನಾವು ಕಣ್ಣಿಗೆ ಒಮ್ಮೆ ಒಂದು ಡ್ರಾಪ್ ಹಾಕಿ ಕೃಷ್ಣಮಣಿಯನ್ನು ಅಗಲ ಮಾಡಿ ಕಣ್ಣಿದ ನರ ಹೇಗೆ ಉಂಟು ಅಂತ ನಾವು ನೋಡಬೇಕು. ಕಣ್ಣಿದ ನರಕ್ಕೆ ಏನಾದರೂ ತೊಂದರೆ ಇದ್ರೆ ಅದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಬೇಕು ಅದರ ಪ್ರಕಾರ ನಾವು ನೋಡಬೇಕು. ಈಗ ಹೋದ ದೃಷ್ಟಿ ಬರ್ತದೆ, ಮತ್ತೆ ನರದ ಪ್ರಾಬ್ಲಮ್ ಉಂಟು, ಅದು ಮತ್ತೆ ಒಂದು ತಿಂಗಳ ನಂತರ ನೋಡ್ಬೇಕು ಅಂತ ಹೇಳಿದ್ರೆ. ಅದೇ ಅದೇ ನಾನು ಹೇಳಿದಲ್ಲ, ಈಗ ನಿಮ್ದು ಪೊರೆ ತೆಗೆದಿದ್ದಾರೆ, ಹೌದು, ಪೊರೆ ಆದ್ಮೇಲೆ ಕಣ್ಣಿದ ನರ ಹೇಗೆ ಉಂಟು ನೋಡಿಕೊಂಡು ಅದರ ಪ್ರಕಾರ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಖರ್ಚು ಜಾಸ್ತಿ ಉಂಟಾ? ಅದಕ್ಕೆ ಎಂತ ಫಸ್ಟ್ ತೊಂದರೆ ಅಂತ ನಾವು ನೋಡ್ಬೇಕಲ್ಲ. ಅಂದ್ರೆ ಅದರಲ್ಲೂ ಕೂಡ ಬೇರೆ ಬೇರೆ ತರ ತೊಂದರೆ ಇರ್ತದೆ. ಕೆಲವರಿಗೆ ಬರೀ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾರೆ, ಅದಕ್ಕೆ ಕೆಲವೊಮ್ಮೆ ಬರೀ ಡ್ರಾಪ್ಸ್ ಅಥವಾ ಇಂಜೆಕ್ಷನ್ ಮಾತ್ರ ಕೊಟ್ಟರೆ ಸಾಕು ಕಣ್ಣಿನ ಒಳಗೆ. ಕೆಲವರಿಗೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಬೇಕಾಗ್ತದೆ, ಕೆಲವರಿಗೆ ನರದ ಆಪರೇಷನ್ ಬೇಕಾಗ್ತದೆ. ಸೊ ಅದು ಬೇರೆ ಬೇರೆ ತೊಂದರೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್. ನರದ ತೊಂದರೆ ಅಂದ್ರೆ ಬೇರೆ ಬೇರೆ ಇರ್ತದೆ, ಹೌದು, ಬೇರೆ ಬೇರೆ ಇರ್ತದೆ. ಅದರಿಂದ ಅದನ್ನ ನೋಡಿ ಹೇಳ್ಬೇಕು. ಹೌದು ಹೌದು, ಸರಿ. ಈಗ ಧನ್ಯವಾದಗಳು. ಈಗ ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡುದು? ಸಾಲೆತ್ತೂರಿಂದ, ಸಾಲೆತ್ತೂರಿಂದ ಚಂದ್ರಾಸ್ ಅಂತ. ಹೇಳಿ ಸಂಚಂದ್ರಾಸ್ರೆ. ನಂದು ಕಣ್ಣು ಆಪರೇಷನ್ ಆಗಿದೆ ಅಂತ, ನನ್ನ ಶುಗರ್ ಮತ್ತು ಬಿ ಪಿ ಪ್ರಾಬ್ಲಮ್ ಉಂಟು. ಕಣ್ಣು ಇಲ್ಲಿ ದೇರದಗಟ್ಟೆಯಲ್ಲಿ ಏನಪ್ಪಾದ್ರೆ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ, ಲೆನ್ಸ್ ಹಾಕಿದ್ದಾರೆ, ಲೆನ್ಸ್ ಹಾಕಿ ನೀರು ಜಾಸ್ತಿ ಬರ್ತಾ ಉಂಟು, ಲೆನ್ಸ್ ಕರೆಕ್ಟ್ ಕಾಣಲ್ಲ ನನಗೆ. ಲೆನ್ಸ್ ಹಾಕಿ ನೀರು ಜಾಸ್ತಿ ಬರ್ತಾ ಉಂಟು, ಲೆನ್ಸ್ ಅಲ್ಲಿ ಕಾಣಲ್ಲ. ಮತ್ತೆ ಇಂಜೆಕ್ಷನ್ ಮಾಡಿದೆ ದೇರದಗಟ್ಟೆಯಲ್ಲಿ, ಏನಪ್ಪಾದಲ್ಲಿ ಎರಡು ಕಣ್ಣಿದ್ದು ಪ್ರಾಬ್ಲಮ್ ಉಂಟು. ಆದ್ರೆ ನಮಗೆ ಲೆನ್ಸ್ ಈ ಲೆನ್ಸ್ ಅದಕ್ಕೆ ಎರಡು ಡಾಕ್ಟರ್ ಕಮ್ಮಿದ್ದು ಜಾಸ್ತಿ ಅಂತ ಏನಾದ್ರು ಉಂಟಾ? ಅದು ಲೆನ್ಸ್ ಇದು ಕಮ್ಮಿ ಇದು ಜಾಸ್ತಿ ಇದು ಕ್ರಯ ಬೇರೆ ಬೇರೆ ಲೆನ್ಸ್ ತರಗೆ ಬರ್ತದೆ. ಬಟ್ ನಿಮಗೆ ಶುಗರ್ ಬಿ ಪಿ ಇರುವ ಕಾರಣ ಅದು ಕಣ್ಣಿದ್ದು ನರದಂದ್ರೆ ಅದು ಬೇರೆ, ಅದಕ್ಕೆ ಮತ್ತೆ ಲೆನ್ಸ್ಗೆ ಏನು ಸಂಬಂಧ ಏನು ಇರ್ಲಿಕ್ಕೆ ಇಲ್ಲ. ಆಯ್ತಾ, ಕಣ್ಣಿದ್ದು ನರ ನಿಮಗೆ ಶುಗರ್ ಬಿ ಪಿ ಅಂತ ತೊಂದರೆ ಅದು ಬೇರೆ ಕಾರಣಕ್ಕೆ, ಪೊರೆ ಹಾಕಿ ಪೊರೆ ಆಪರೇಷನ್ ಮಾಡಿ ಲೆನ್ಸ್ ಹಾಕಿದ್ರೆ ಅದು ಎರಡು ಬೇರೆ, ಅದು ಎರಡನ್ನು ನೀವು ಲಿಂಕ್ ಮಾಡಿ ಇದು ಮಾಡುವ ಅವಶ್ಯಕತೆ ಏನು ಇಲ್ಲ. ಆಯ್ತಾ, ಅವರಿಗೆ ಲೆನ್ಸ್ ಹಾಕಿದ್ಮೇಲೆ ನೀರು ಬರ್ತದೆ ಅಂತ ಹೇಳ್ತಾರೆ, ಕಣ್ಣು ಒಮ್ಮೊಮ್ಮೆ ಅದೇ ನಾನು ಹೇಳಿದ್ನಲ್ಲ, ಈಗ ಈಗಷ್ಟೇ ಮುಂದಿನ ಫೋನ್ ಕಾಲ್ ಅವರಿಗೆ ಹೇಳಿದ್ದೇನೆ, ಶುಗರ್ ಮತ್ತೆ ಬಿ ಪಿ ಇರೋರಿಗೆ ಕಣ್ಣಿದು ನರದಲ್ಲಿ ತೊಂದರೆ ಅಂದ್ರೆ ಅದರಿಂದನೂ ದೃಷ್ಟಿ ಕಮ್ಮಿ ಆಗುವ ಸಾಧ್ಯತೆಗಳು ಉಂಟು ಅಂತ ಹೇಳಿದಾರಲ್ಲ. ಅದನ್ನು ನೀವು ನಂಗೆ ಬಂದು ತೋರಿಸಿದ್ರೆ ನಾವು ಹೇಳ್ಬೋದು ನಿಮ್ಗೆ, ಅದು ಕೆಲವೊಮ್ಮೆ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ಬೋದು, ಅದಕ್ಕೆ ಇಂಜೆಕ್ಷನ್ ಬೇಕಾಗ್ತದೆ, ಅದು ನೋಡಿಕೊಂಡು ನಾವು ಹೇಳ್ತೇವೆ. ಅಂದ್ರೆ ಬೇರೆ ಬೇರೆ ತರ ಬೇರೆ ಬೇರೆ ತರದ್ದು ಬೇರೆ ಬೇರೆ ಇದಕ್ಕೆ. ಒಂದೂವರೆ ವರ್ಷ ಉಂಟು ಆಯ್ತು ನನ್ಗೆ, ಹಾಗೆ ಈಗ ಮನೆಯಲ್ಲಿದ್ದೇನೆ, ಕೇಳಿದ್ ನಾನು ಈಗ ಪ್ರಾಬ್ಲಮ್ ಹಣದ ಪ್ರಾಬ್ಲಮ್ ಉಂಟು. ಅದಕ್ಕೆ ಹಣದ ಪ್ರಾಬ್ಲಮ್ಗೆ ಅವರು ಅವತ್ತು ಆಗ್ಲೇ ಹೇಳಿದ್ರು, ಏನಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಕ್ಯಾಂಪ್ ಆಗ್ತದೆ, ಆ ಕ್ಯಾಂಪ್ನಲ್ಲಿ ನೀವು ತೋರಿಸಿದ್ರೆ ಆವಾಗ ಸ್ವಲ್ಪ ಅದರಲ್ಲಿ ವ್ಯವಸ್ಥೆ ಇರ್ತದೆ ಅಂತ ಹೇಳಿ. ಆಯ್ತಾ, ಸುರಕ್ಷಾ ಸರ್, ಸುರಕ್ಷಾದಲ್ಲಿ ಇದೆಯಾ ಅಂತ ಡಾಕ್ಟ್ರೆ? ಸುರಕ್ಷಾದಲ್ಲೂ ಆಗತ್ತೆ ಸರ್. ಆಗುತ್ತಂತೆ, ಸರಿ. ನಾವು ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಚಂದ್ರಹಾಸ್ರೆ ಹಲೋ. ನಮಸ್ತೆ. ನಮಸ್ತೆ, ಯಾರು ಮಾತಾಡುದು? ಶೀನರೇ, ಹೇಳಿ ಏನ್ ಸಮಸ್ಯೆ? ನನಗೆ ಕಣ್ಣಿನ ಸಮಸ್ಯೆ. ಏನು ಕಣ್ಣಿನ ಸಮಸ್ಯೆ? ನನಗೆ ಅದು ಫಸ್ಟಿಗೆ ಕಣ್ಣಿಗೆ ಪೆಟ್ಟು ಬಿದ್ದಿದ್ದು. ಪೆಟ್ಟು ಅದು ಅಂದ್ರೆ ನಾನು ಇದು ಮಾಡಿ ಕಟ್ಟುತ್ತಿದ್ದಲ್ಲ ಒಂದು ಕೊಟ್ಟಿಗೆ, ಆಗ ಅಗ್ಗನ ಬಿದ್ದಿವಾಗ ಅದು ತುಂಡಾಗಿ ನನ್ನ ಕೈಗೆ ಬಂದು ಕಣ್ಣಿಗೆ ಹೊಡೆದಿದ್ದು. ಮತ್ತೆ ಅದೊಂದು 20 ದಿನ ಕಳೆದು ನನಗೆ ದೃಷ್ಟಿಗೆ ತೊಂದರೆ ಬಂದಿದ್ದು. ಹಾಗೆ ಬಂದಿದ್ದೆ ನಾನು ಅಲ್ಲಿಗೆ ಪಾದರಮಲ್ಲಾರು ಆಸ್ಪತ್ರೆಗೆಲ್ಲ ಬಂದಿದ್ದೆ, ಕೆಎಂಸ್ ಏನು ಹೋಗಿದ್ದೇನೆ. ಪಾದರಮಲ್ಲಾರಲ್ಲಿ ಅರ್ಧ ಕಣ್ಣಿಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಈಗ ಏನ್ ಮಾಡ್ತಾ ಇದ್ದೀರಿ? ಈಗ ಎಷ್ಟು ಸಮಯ ಆಯ್ತು? ನಿಮ್ಗೆ ಏನಾದ್ರೂ ಟ್ರೈ ಮಾಡಿದ್ದೀರಾ ನೀವು? ಈಗ ನಾನು ಮನೇಲಿ ಇರೋದು, ಅದು ಎಷ್ಟು ದೂರ ಬೇಕಾದ್ರು ಹೋಗ್ತೇನೆ ಬರ್ತೇನೆ, ಎಲ್ಲ ಸುಮಾರು ಕೆಲಸ ಎಲ್ಲ ಮಾಡ್ತೇನೆ. ಆದ್ರೆ ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣುವುದಿಲ್ಲ. ಆಗ ಒಂದು ಫೋನ್ ಕರೆ ಅವರು ಕೇಳಿದಾಗ ಕಣ್ಣಿಗೆ ಏನಾದ್ರು ಏಟು ಬಿದ್ರೆ ಏನಾಗ್ತದೆ ಅಂತ ಹೇಳಿದಕ್ಕೆ ಇದೊಂದು ಉದಾಹರಣೆ ನೋಡಿ. ಕಣ್ಣಿಗೆ ಏಟು ಬಿದ್ದು ಅದಕ್ಕೆ ಕೆಲವೊಮ್ಮೆ ನಾವು ಹೇಳಿದೆ, ಕೆಲವೊಮ್ಮೆ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತಾರೆ, ಕೆಲವೊಮ್ಮೆ ಸ್ಟಿಚ್ ಬೇಕಾಗ್ತದೆ, ಕೆಲವೊಮ್ಮೆ ಇನ್ಫೆಕ್ಷನ್ ಆದ ಅದಕ್ಕೆ ನಾವು ಸರಿ ಮದ್ದು ಬಿಡಲಿಲ್ಲ ಅಂದ್ರೆ ಮತ್ತೆ ಅದರಲ್ಲಿ ಒಂದು ಕಲೆ ಉಳ್ಕೊಳ್ಳುವ ಚಾನ್ಸ್. ಸೊ ಆ ಕರಿಗುಡ್ಡೆಯಲ್ಲಿ ಕಲೆ ಉಳ್ಕೊಂಡ್ರೆ ಕಣ್ಣಿನ ದೃಷ್ಟಿಯನ್ನು ಅದು ಕಮ್ಮಿ ಆಗ್ತದೆ. ಸೊ ಅದಕ್ಕೆ ನಾವು ಅದರ ಏನು ತೊಂದರೆ ಉಂಟು ಅದಕ್ಕೆ ನಾವು ಆಗ ಟ್ರೀಟ್ಮೆಂಟ್ ಬೇಕಾಗ್ತದೆ. ಮತ್ತೆ ತುಂಬಾ ಜೋರಾದ್ರೆ ಯಾವ್ದು ಎಷ್ಟು ಜೋರು ಉಂಟು ಅದನ್ನ ನೋಡಿಕೊಂಡು ಮುಂದಿನ ಚಿಕಿತ್ಸೆ ಏನು ಬೇಕು ನೋಡಬಹುದು. ಟೆಸ್ಟ್ ಮಾಡದೆ ಅದನ್ನು ಹೇಳುದು ಎಷ್ಟು ಅದೇ ಎಷ್ಟು ಸಿವಿಯರ್ ಅಂತ ಹೇಳುದು ಕಷ್ಟ. ಸರಿ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಡಾಕ್ಟರ್, ನಮಸ್ತೆ. ನಾನು ನನ್ನ ಬಗ್ಗೆ ಕೇಳುವುದಲ್ಲ, ನನಗೆ ಅಂದ್ರೆ ಒಂದು ಐದಾರು ಜನ ರೇಡಿಯೋ ಫ್ರೆಂಡ್ಗಳು ಇದ್ದಾರೆ, ಅವರಿಗೆ ದೃಷ್ಟಿ ಚೇತನರು, ಅವರು ಎಲ್ಲ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಅದರಲ್ಲಿ ಕೆಲವರು ಹಗಲು ರಾತ್ರಿ ಆದದ್ದು ಗೊತ್ತಾಗುತ್ತದೆ ಅಂತ ಹೇಳ್ತಾರೆ, ದೃಷ್ಟಿ ಕಾಣುವುದಿಲ್ಲ ಅಂತ. ಅಂತವರಿಗೆ ನಿಮ್ಮ ಇದು ಕರಿಬಿದ್ದಂತ ಹೇಳಿದ್ರಲ್ಲ, ಅವರದ್ದು ಅದು ಇಟ್ಟರೆ ಅವರಿಗೆ ದೃಷ್ಟಿ ಬರ್ತದ ಅಂತ ಬೇಕಿತ್ತು ನನಗೆ. ಇದು ಕೆಲವರಿಗೆ ಹಗಲು ಕಾಣುತ್ತೆ ರಾತ್ರಿ ಕಾಣುದು, ಅದು ಸಾಮಾನ್ಯವಾಗಿ ಕಣ್ಣಿದ ನರದ ತೊಂದರೆಯಿಂದ ಹಾಗೆ ಬರ್ತದೆ. ಅಲ್ಲ ಡಾಕ್ಟರ್, ಅಲ್ಲ ಅವ್ರಿಗೆ ಇಲ್ಲ, ಅವತ್ತು ಹಗಲು ರಾತ್ರಿ ಆದದ್ದು ಗೊತ್ತಾಗ್ತದೆ, ಹಗಲಿಂದ ರಾತ್ರಿ ಆದದ್ದು ಹಗಲು ರಾತ್ರಿ ಆದದ್ದು ಗೊತ್ತಾಗುದಿಲ್ಲ. ಅದೇ ನಾನು ಹೇಳಿದಾಗೆ ಯಾವ ಕಾರಣದಿಂದ ನಾವು ಕಣ್ಣು ದೃಷ್ಟಿ ಕಮ್ಮಿ ಆಗಿದೆ ಅಂತ ನೋಡ್ಬೇಕು. ಕರಿಗುಡ್ಡೆಯಿಂದ ಕಣ್ಣು ದೃಷ್ಟಿ ಕಮ್ಮಿ ಆದ್ರೆ ನಾವು ಕರಿಗುಡ್ಡೆಯನ್ನು ಬೇರೆಯವ್ರದ್ದು ಕರಿಗುಡ್ಡೆ ಹಾಕಿದ್ರೆ ದೃಷ್ಟಿ ಬರುವ ಸಾಧ್ಯತೆ ಇದೆ. ಬಟ್ ಕಣ್ಣಿನ ನರಕ್ಕೆ ತೊಂದರೆ ಏನಾದ್ರೂ ಇದೆ ಅದಕ್ಕೆ ನಾವು ಬರೀ ಕರಿಗುಡ್ಡೆ ಬದಲಾಯಿಸಿದ್ರೆ ಅದಕ್ಕೇನು ಉಪಯೋಗ ಆಗುದಿಲ್ಲ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೇನೆ ಡಾಕ್ಟ್ರೆ, ಏನಂದ್ರೆ ಒಮ್ಮೆ ನೀವು ಹೋಗಿ ಹೋಗಿ ಟೆಸ್ಟ್ ಮಾಡಿಸಿ ನಿಮ್ಗೆ ಹಗಲು ರಾತ್ರಿ ಆದದ್ದು ಗೊತ್ತಾಗುತ್ತದಲ್ವಾ, ಅವ್ರು ಏನಾದ್ರೂ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಅದೇ ನಾನು ಹೇಳಿದ್ದೆ, ನೀವು ಟೆಸ್ಟ್ ಫಸ್ಟ್ ಮಾಡದೆ ನಮ್ಗೆ ಯಾವ ಕಾರಣದಿಂದ ದೃಷ್ಟಿ ಕಮ್ಮಿ ಆಗಿದೆ ಅಂತ ನೋಡದೆ ನಾವು ನಿಮ್ಗೆ ಕರಿಗುಡ್ಡೆ ಬದಲಾಯಿಸಿದ್ರೆ ನಿಮ್ಗೆ ದೃಷ್ಟಿ ಬರ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ತೊಂದರೆ ಎಲ್ಲಿ ಉಂಟು ನೋಡ್ಬೇಕು. ಕರಿಗುಡ್ಡೆಯಲ್ಲಿ ತೊಂದರೆ ಇದ್ರೆ ಅದಕ್ಕೆ ಏನಾದ್ರೂ ಮಾಡಿದ್ರೆ ನೋಡ್ಬೋದು. ಬಟ್ ಕಣ್ಣಿದ ನರದಲ್ಲೇ ತೊಂದರೆ ಇದ್ರೆ ಅದಕ್ಕೆ ಬರೀ ಕರಿಗುಡ್ಡೆ ಬದಲಾಯಿಸಿದ್ರೆ ಹೋಗ್ತೇವೆ. ಹಲೋ, ಹಲೋ, ಹೇಳಿ. ರಾಮ್ ಪೂಜಾರಿ ಮಾತಾಡ್ತಾರೆ. ಹೇಳಿ ರಾಮ್ ಪೂಜಾರಿ ಅವರೇ. ಡಾಕ್ಟರ್ ನಮಸ್ತೆ, ಆಕಾಶವಾಣಿಗೆ ನಮಸ್ತೆ. ನಮಸ್ತೆ. ಈಗ ಹುಟ್ಟು ಕುರುಡರಿಗೆ ಕಣ್ಣು ಕಾಣಿಸಿ ಕಾಣುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದ ಸರ್? ಎಷ್ಟು ವಯಸ್ಸು? ಈಗ ವಯಸ್ಸು ಅಲ್ಲ, ನನ್ನ ಬಗ್ಗೆ ನಾನು ಕೇಳ್ತಾ ಇಲ್ಲ. ಈಗ ಕೆಲವು ನಮ್ಮ ಊರಲ್ಲಿ ಕೆಲವು ಇದ್ದಾರೆ, ಹೆಂಕೂರು ನಂಕೂರು, ಅವರಿಗೆ ಏನಿಲ್ಲ, ರಾತ್ರಿ ಹಗಲು ಒಂದೇ. ಈಗ ಒಬ್ರು ಕೇಳಿದ ಹಾಗೆ, ಹಾಗಾಗಿ ಅದೇ ಎರಡು ಕಣ್ಣು ಕೂಡ ಕಾಣುವುದಿಲ್ಲ ಅಂತವರಿಗೆ ಕಣ್ಣು ಇಟ್ಟು ಇದು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದ ಅಂತ. ಅದೇ ನಾನೀಗ ಮುಂದಿನ ಫೋನ್ ಕರೆ ಅವರಿಗೆ ಅದೇ ಹೇಳಿದ್ದೆ. ಕೆಲವರು ಕೆಲವು ಮಕ್ಕಳಿಗೆ ಹುಟ್ಟಿದಿಂದನೂ ಕಣ್ಣಿದು ತೊಂದರೆ ಬರುವ ಸಾಧ್ಯತೆಗಳು ಇರ್ತದೆ. ಹುಟ್ಟು ಮಕ್ಕಳಿಗೆ ಬೇರೆ ಬೇರೆ ಕಾರಣಕ್ಕೆ ದೃಷ್ಟಿ ಕಮ್ಮಿ ಆಗ್ಬೋದು. ಒಂದು ಕರಿಗುಡ್ಡೆ ತೊಂದರೆಯಿಂದ ಜಾಸ್ತಿ ಆಗಿರ್ಬೋದು, ಒಂದ ಕಣ್ಣಿದ್ದು ಪ್ರೆಷರ್ ಜಾಸ್ತಿ ಆಗಿರ್ಬೋದು, ಒಂದ ಕಣ್ಣಿನೊಳಗೆ ಇನ್ಫೆಕ್ಷನ್ ಇರ್ಬೋದು, ಕಣ್ಣಿದ ನರಕ್ಕೆ ತೊಂದರೆ ಇರ್ಬೋದು, ಅಥವಾ ಕಣ್ಣು ಯಾವ ಆಕಾರದಲ್ಲಿ ಬೆಳಿಬೇಕು ಆ ಆಕಾರದಲ್ಲಿ ಬೆಳೆದಿರುವುದಿಲ್ಲ. ಸೊ ಅಂಥವರಿಗೆ ಯಾವ ತೊಂದರೆ ಉಂಟು ಆ ತೊಂದರೆಯನ್ನು ನಾವು ಸರಿಪಡಿಸ್ಬೇಕು. ಎಲ್ಲದಕ್ಕಿನ್ನು ಕರಿಗುಡ್ಡೆ ಬದಲಾಯಿಸೋದು ಟ್ರೀಟ್ಮೆಂಟ್ ಅಲ್ಲ. ಕರಿಗುಡ್ಡೆ ಎರಡು ಎರಡು ಎರಡು ಎರಡು ದೊಡ್ಡವರಿಗೂ ಈಗ ಎರಡು ಕಣ್ಣು ಕಾಣದಿದ್ರೆ ಅದು ಮಾಡುವಂತ ವ್ಯವಸ್ಥೆ ಉಂಟು ಹಾಸ್ಪಿಟಲ್. ಅದು ಯಾವ ಕಾರಣಕ್ಕೆ ಅಂತ ನೋಡಿಕೊಂಡು ಮಾಡಬೇಕು ಅಂತ ಹೇಳಿದ್ರೆ, ಕರಿಗುಡ್ಡೆಯ ತೊಂದರೆಯಿಂದ ಅಥವಾ ಬೇರೆ ತೊಂದರೆಯಿಂದ ಅಂತ ಹೇಳಿ ನೋಡ್ಬೇಕು ಅಂತ. ಅಲ್ಲ ಅದೀಗ ಈಗ ಎರಡು ಕಣ್ಣು ದೃಷ್ಟಿ ಇದು ಮಾಡಲಿಕ್ಕೆ ಏನು ಕಾರಣ ಸರ್? ಅಲ್ಲ ಈ ದೃಷ್ಟಿ ಇಲ್ಲದಿರೋದಕ್ಕೆ ಡಾಕ್ಟರ್ ಹೇಳಿದ್ರಲ್ಲ ಐದಾರು ಕಾರಣ ಉಂಟು ಅಂತ. ದೃಷ್ಟಿ ಕಮ್ಮಿ ಕಾಣದೇ ಇರೋಕ್ಕೆ ಸುಮಾರು ಕಾರಣಗಳಿದೆ. ಒಂದು ಕನ್ನಡಕದ ನಂಬರ್ ಇರ್ಬೋದು, ಒಂದ ಕಣ್ಣಲ್ಲಿ ಪೊರೆ ಇರ್ಬೋದು. ಹುಟ್ಟುವ ಮಕ್ಕಳಿಗೂ ಪೊರೆ ಇರುವ ಸಾಧ್ಯತೆಗಳು ಇರುತ್ತೆ ಸರ್. ಹುಟ್ಟುವ ಅದು ಬೇರೆ ರೀತಿ ಪೊರೆ ಇರ್ತದೆ ಅಂದ್ರೆ, ಕೆಲವರಿಗೆ ಹುಟ್ಟುವ ಮಕ್ಕಳಿಗೆ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅಂತವರಿಗೆ ಹುಟ್ಟುವ ಮಕ್ಕಳಿಗೂ ಪೊರೆ ಇರುವ ಸಾಧ್ಯತೆ ಇರ್ತದೆ. ಅದರಿಂದ ಏನು ಅಂತ ತೊಂದರೆ ಅಂತ ನೋಡಿದ್ಮೇಲೆ ಏನ್ ಮಾಡ್ಬೇಕಷ್ಟೇ. ಧನ್ಯವಾದ. ಹಲೋ, ಹಲೋ, ಹಲೋ, ಯಾರು ಮಾತಾಡುದು? ನಮಸ್ಕಾರ, ನಾನು ಸದಾನಂದ ನಾಯಕ್ ಬಂಟದಲ್ಲಿಂದ. ಹೇಳಿ ಸದಾನಂದ ನಾಯಕ್. ಇದು ಕಣ್ಣಿನ ಕಣ್ಣಿಗೆ ಕ್ಯಾಟರಾಕ್ಟ್ ಆಪರೇಷನ್ ಆದ್ಮೇಲೆ ಆ ಕಣ್ಣನ್ನು ದಾನ ಮಾಡಿದ್ರೆ ನೀವು ಬೇರೆಯವರಿಗೆ ಅಳವಡಿಸ್ತೀರಾ ಅಂತ. ಇದು ನಿಮ್ಮ ಕಣ್ಣಿಗೆ ಏನಾದ್ರು ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪೊರೆ ಆಪರೇಷನ್ ಆದ್ರೂ ನೀವು ಕಣ್ಣದಾನ ಮಾಡಬಹುದು. ಯಾಕಂದ್ರೆ ನಾವು ನಿಮ್ಮ ಕಣ್ಣಿನ ಒಳಗೆ ಲೆನ್ಸ್ ಅನ್ನು ಯಾರಿಗೆ ಸಹ ನಾವು ಕೊಡ್ತಾ ಇಲ್ಲ, ಕಣ್ಣಿದು ಕರಿಗುಡ್ಡೆಯನ್ನು ಮಾತ್ರ ನಾವು ಬೇರೆಯವರಿಗೆ ನಾವು ಕೊಡುದು. ಸೊ ಆ ಪರಿಸ್ಥಿತಿಯಲ್ಲಿ ನೀವು ಕಣ್ಣಿದು ಆಪರೇಷನ್ ಆದ್ರೂ ಕೂಡ ಕಣ್ಣದಾನ ಮಾಡಬಹುದು. ಅದರಿಂದ ಏನು ತೊಂದರೆ ಇಲ್ಲ. ಕರಿಗುಡ್ಡೆಯ ದಾನ, ಶುಗರ್ ಇದ್ದವರು, ಬಿ ಪಿ ಇದ್ದವರು ಅವರು ಕೂಡ ಕಣ್ಣಿದು ದಾನ ಮಾಡಬಹುದು, ಅದರಲ್ಲಿ ಏನು ತೊಂದರೆ ಏನು ಇಲ್ಲ. ಇಲ್ಲ, ಸರಿ, ಧನ್ಯವಾದ, ಧನ್ಯವಾದಗಳು ಡಾಕ್ಟರ್. ಈಗ ಮುಖ್ಯವಾಗಿ ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡುವುದಕ್ಕೆ ಬಂದರೆ, ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂಥ ಈ ವಿಷಯದ್ದು, ಇದು ಯಾವುದಕ್ಕೆ ಮುಖ್ಯವಾಗಿ, ಏನು ಇದು ಸಂಬಂಧಪಟ್ಟದ್ದು, ಮತ್ತೆ ಹೇಗೆ ಇದನ್ನು ಮಾಡುವಂಥದ್ದು? ಅದೇ ಈಗ ನೋಡಿ, ಸುಮಾರು ಜನ ಇವತ್ತು ಫೋನ್ನಲ್ಲಿ ಕೇಳಿದರು ಕಣ್ಣಿಗೆ ಮುಂಚೆನೂ ಕಾಣಲಿಲ್ಲ ಅಂದರೆ ಆಗ್ತದ ಅಂತ. ನೋಡಿ, ಕಣ್ಣಿದು ಕರಿಗುಡ್ಡೆಯದು ಸಮಸ್ಯೆ ಇದ್ದರೆ ಅಂಥವರಿಗೆ ಇದು ಬೇರೆಯವರ ಕರಿಗುಡ್ಡೆಗೆ ಹಾಕಿದರೆ ಅವರಿಗೆ ಕಣ್ಣಲ್ಲಿ ದೃಷ್ಟಿ ಬರುವ ಸಾಧ್ಯತೆಗಳುಂಟು. ಕಣ್ಣಲ್ಲಿ ಪೊರೆ ಇದ್ದವರು, ಕಣ್ಣಿನಲ್ಲಿ ನರ ತೊಂದರೆ ಇದ್ದವರಿಗೆ ನಾವು ಬರೀ ಕರಿಗುಡ್ಡೆ ಮಾಡಿದರೆ ಆಗುದಿಲ್ಲ, ಅವ್ರಿಗೆ ಏನು ತೊಂದರೆ ಉಂಟು ಅದನ್ನು ನಾವು ನೋಡಬೇಕು. ಕರಿಗುಡ್ಡೆ ತೊಂದರೆಯನ್ನು ನಾವು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ಅದಕ್ಕೆ ಸುಮಾರು ಕಾರಣಗಳಿದ್ದೇವೆ. ಒಂದು ಕಣ್ಣಿಗೆ ಏಟು ಬಿದ್ದು ಕಲೆಯಾಗಿದೆ, ಒಂದು ಕಣ್ಣಿಗೆ ಇನ್ಫೆಕ್ಷನ್ ಬಿದ್ದಿದೆ, ಕೆಲವರು ಕೆಲವೊಮ್ಮೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ಅವ್ರಿಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿರ್ತದೆ, ಕೆಲವರು ತುಂಬ ಅಡ್ವಾನ್ಸ್ ಸ್ಟೇಜ್ ಕೆರಾಟೋಕೋನಸ್ ಅಂದರೆ ಕಣ್ಣಿದು ಕರಿಗುಡ್ಡದ ಆಕಾರ ನಾರ್ಮಲ್ ಇರುವುದಿಲ್ಲ, ಅಂಥವರಿಗೆ ನಾವು ಇತರ ಬೇರೆಯವ್ರದ್ದು ಕರಿಗುಡ್ಡೆ ಏನಾದರೂ ಹಾಕಿದರೆ ಅವರಿಗೆ ಅದೊಂದು ದೃಷ್ಟಿ ನಾವು ಬರುವಂಥದ್ದು ಸಾಧ್ಯತೆಗಳು ಉಂಟು. ಬಟ್ ಅವರದ್ದು ಒಳಗಿದ್ದು ಕಣ್ಣಿದು ನರ ಸರಿ ಇರಬೇಕು. ಕಣ್ಣಿದು ನರ ವೀಕ್ ಇದ್ದರೆ ನಾವು ಕರಿಗುಡ್ಡೆಯನ್ನು ಬೇರೆಯವ್ರದ್ದು ಹಾಕಿದರೂ ಕೂಡ ಅವರಿಗೆ ಅಷ್ಟು ಉಪಯೋಗ ಬರದೇನೂ ಇರುವ ಸಾಧ್ಯತೆಗಳು ಉಂಟು. ಮುಂಚೆ ಅಂದರೆ ನಾವು ಒಬ್ಬರು ಒಂದು ಕರಿಗುಡ್ಡೆನು ಒಬ್ಬರಿಗೆ ಮಾತ್ರ ಕೊಡುವಂಥದ್ದಿದೆ. ಬಟ್ ಈಗ ಅಡ್ವಾನ್ಸ್ಮೆಂಟಿಂದ ನಾವು ಒಂದು ಕರಿಗುಡ್ಡೆನು ಇಬ್ಬರಿಗೆ ಕೊಡ್ಬೋದು, ಮೇಲೆದು ಭಾಗ ಒಬ್ಬರಿಗೆ, ಕೆಳಗಿನ ಭಾಗ ಇನ್ನೊಬ್ಬರಿಗೆ. ಸೊ ಅಂಥ ಲೆವೆಲಿಗೆ ನಾವೀಗ ಬಂದಿದ್ದೇವೆ. ಅಂದರೆ ಒಬ್ಬರು ದಾನ ಮಾಡಿದರೆ ನಾಲ್ಕು ಜನರಿಗೆ ಅಷ್ಟು ದೃಷ್ಟಿ ಕೊಡುವಷ್ಟು ಸಾಧ್ಯತೆಗಳು ಉಂಟು. ಈ ಕರಿಗುಡ್ಡೆಯ ಆಪರೇಷನ್ ಅನ್ನುವಂಥದ್ದು ತುಂಬ ಸಮಯ ತಗೊಳ್ಳುವಂಥದ್ದು, ಎಷ್ಟು ಅದಕ್ಕೆ ಏನು ಖರ್ಚುಗಳು ಇಂಥದ್ದೆಲ್ಲ ತುಂಬ ಆಗುವಂಥದ್ದು, ದೊಡ್ಡ ಆಪರೇಷನ್? ಹೌದು, ಕರಿಗುಡ್ಡೆದು ಸಾಮಾನ್ಯವಾಗಿ ಬೇರೆ ನಾವು ದೇಹ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಇದೂ ಒಂದು ಟ್ರಾನ್ಸ್ಪ್ಲಾಂಟೇಷನ್ನೇ. ಇದೂ ನಾವು ಬೇರೆಯವರದನ್ನು ನಿಮ್ಮ ಶರೀರಕ್ಕೆ ನಾವು ಹಾಕ್ತಾ ಇರೋದು, ನಿಮ್ಮ ಶರೀರ ಅದನ್ನು ತನ್ನದ್ದು ಅಂತ ಒಪ್ಪಬೇಕು. ಸೊ ಅದಕ್ಕೆ ಡ್ರಾಪ್ಸ್ಗಳು ಇರ್ತದೆ, ಅದನ್ನು ನೀವು ನಿಲ್ಲಿಸಲಿಕ್ಕೆ ಇಲ್ಲ. ಸಾಮಾನ್ಯವಾಗಿ ಒಂದು ನಾವು ಕರಿಗುಡ್ಡೆ ಆಪರೇಷನ್ ಮಾಡುವಾಗ ಅದಕ್ಕೆ ಒಂದು 16 ಸ್ಟಿಚಸ್ ಇರ್ತದೆ. ಬಟ್ ಕಣ್ಣಿದು ಅಡ್ವಾನ್ಸ್ಮೆಂಟಲ್ಲಿ ನಾವು ಹೇಳಿದ್ದಾರಲ್ಲ, ಬೇರೆ ಬೇರೆ ಲೇಯರ್ ಮಾತ್ರ ಮಾಡುವಾಗ ಅದಕ್ಕೆ ನಾವು ಸ್ಟಿಚ್ಗಳನ್ನು ಇರುವುದಿಲ್ಲ. ಸೊ ಇದು ಸ್ವಲ್ಪ ದೊಡ್ಡ ಆಪರೇಷನ್ನೇ, ಸಾಮಾನ್ಯವಾಗಿ 1-1.5 ಗಂಟೆ ತಗೊಳ್ಳುವಂಥದ್ದು. ಮತ್ತು ಡ್ರಾಪ್ಸ್ ಸರಿ ಅಂಥದ್ದು ಹಾಕಬೇಕಾದದ್ದು. ಇದು ಕರಿಗುಡ್ಡೆ ಆಪರೇಷನ್ ಆಯಿತು ಅಂತ ಮತ್ತೆ ಬಿಡಬಾರ್ದು, ಅದನ್ನು ಜಾಗ್ರತೆ ತಗೊಳ್ಬೇಕು. ಯಾಕಂದ್ರೆ ಅದು ಬೇರೆಯವರ ಕಣ್ಣು ನಿಮಗೆ ದೃಷ್ಟಿ ಕೊಟ್ಟಿದೆ, ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಗೊಳ್ಬೇಕು. ಇದು ಅದು ಆಪರೇಷನ್ ಮಾಡಿದ್ಮೇಲೆ ತುಂಬ ಸಮಯ ತಗೊಳ್ತದ ಅದು, ಅವರು ಬೇರೆ ಕೆಲಸಗಳಿಗೆ ಹೋಗಲಿಕ್ಕೆ ಇಂಥದ್ದಕ್ಕೆಲ್ಲ? ಸಾಮಾನ್ಯವಾಗಿ 1 ತಿಂಗಳು ತಗೊಳ್ತದೆ, ಮತ್ತೆ ಅವರ ಕೆಲಸ ಎಲ್ಲ ಮೆಲ್ಲ ಮೆಲ್ಲನೆ ಮಾಡಲಿಕ್ಕೆ ಶುರು ಮಾಡಬಹುದು. ಅಷ್ಟೇನು ಇಡೀ ದಿನ ಬೆಡ್ ರೆಸ್ಟಲ್ಲಿ ಇರಬೇಕಂತ ಹಾಗೇನು ಅವಶ್ಯಕತೆಯನ್ನು ಇಲ್ಲ. ಬಟ್ ಡ್ರಾಪ್ಸನ್ನು ಸರಿಯಾಗಿ ಹಾಕಬೇಕಾಗ್ತದೆ, ಮತ್ತು ಟೈಮ್ ಟೈಮಿಗೆ ಚೆಕಪ್ಪಿಗೆ ಬರಬೇಕಾಗ್ತದೆ. ಈಗ ಒಂದ್ಸಲ ಈ ಕರಿಗುಡ್ಡೆ ಆಪರೇಷನ್ ಮಾಡಿದರೆ ಅದು ಏನು ಅದರಿಂದ ಮತ್ತೇನಾದರೂ ಕೂಡ ತೊಂದರೆಗಳು ಬರುವಂಥದ್ದು ಏನಾದರೂ ಕೂಡ ಅದರಿಂದ ಮುಂದಕ್ಕೆ ಏನಾದರೂ ಅವರಿಗೆ ಕಾಣದೇ ಆಗುವಂಥ ಸಾಧ್ಯತೆಗಳು ಉಂಟಾ? ಸಾಧ್ಯತೆ ನಾನು ಹೇಳಿದಾಗ ಇದು ಬೇರೆಯವರ ಕಣ್ಣನ್ನು ನಾವು ನಿಮಗೆ ನಿಮ್ಮ ಶರೀರಕ್ಕೆ ಹಾಕುವಾಗ ಕೆಲವೊಮ್ಮೆ ನಿಮ್ಮ ಶರೀರ ಅದು ತನ್ನದೇ ಅಲ್ಲ ಅಂತ ಒಪ್ಪದೇ ಇರುವ ಚಾನ್ಸಸ್ ಇರ್ತದೆ. ನೀವು ಡ್ರಾಪ್ಸ್ ಸರಿಯಾಗಿ ಹಾಕಲಿಲ್ಲ, ಕೆಲವೊಮ್ಮೆ ಸ್ಟ್ರೆಸ್ ಆಯಿತು, ಕೆಲವೊಮ್ಮೆ ನಿಮಗೆ ಜ್ವರ ಏನಾದರೂ ಬಂತು, ಹಾಗೆ ಏನಾದಿದ್ರೆ ನಿಮ್ಮ ಶರೀರ ಇದನ್ನು ತನ್ನದು ಒಪ್ಪದೇ ಇರುವ ಚಾನ್ಸ್ ಇರ್ತದೆ. ಅದಕ್ಕೆ ನಾವು ಗ್ರಾಫ್ಟ್ ರಿಜೆಕ್ಷನ್ ಅಂತ ಹೇಳ್ತೇವೆ. ಸೊ ನಿಮಗೆ ಏನಾದರೂ ದೃಷ್ಟಿ ಬ್ಲರ್ ಆಯಿತು, ಕಣ್ಣು ಕೆಂಪಾಯಿತು, ಹಾಗೇನಿದ್ರೆ ನೀವು ತಕ್ಷಣ ಬಂದು ತೋರಿಸಬೇಕು. ಅದಕ್ಕೆ ನಾವು ಆಗ ಸರಿಯಾಗಿ ಮದ್ದೆಲ್ಲ ಕೊಟ್ಟರೆ ಅದನ್ನು ಕಡಿಗುಡ್ಡನ್ನು ಉಳಿಸುವ ಚಾನ್ಸಸ್ ಇದೆ, ಮತ್ತೆ ಪುನಃ ನಿಮಗೆ ದೃಷ್ಟಿಯ ರಿಕವರ್ ಆಗ್ತದೆ. ಈಗ ಒಬ್ಬರಿಗೆ ಎರಡೂ ಕಣ್ಣಿನ ಕರಿಗುಡ್ಡೆಗಳಿಗೂ ಕೂಡ ತೊಂದರೆಯಾಗಿ ಎರಡೂ ಮಾಡುವಂತಹ ಅವಕಾಶಗಳು ಅಥವಾ ಚಾನ್ಸಸ್ ಇರುವಂತ ಇರ್ಬೋದು, ಇರುಂಟು. ಈಗ ಇಬ್ಬರಿಗೆ ಎರಡು ಕಣ್ಣಿಗೆ ಕೆಲವರಿಗೆ ಹುಟ್ಟದಿಂದನೂ ಕರಿಗುಡ್ಡೆಯಲ್ಲಿ ತೊಂದರೆ ಇದೆ, ಅಂಥವ್ರಿಗೆ ಎರಡು ಕಣ್ಣು ಒಂದಾದ್ಮೇಲೆ ಒಂದು ಮಾಡು, ಬೇರೆ ಬೇರೆಯವ್ರದ್ದು ಕಣ್ಣು ಹಾಕಿದ್ರೆ ಅದಕ್ಕೇನು ತೊಂದರೆ ಏನು ಆಗೋದಿಲ್ಲ. ಈಗ ಈ ಕರಿಗುಡ್ಡೆ ಅನ್ನುವಂಥದ್ದು ಅದರ ಸೈಜ್ ಮೇಲೆ ಹೊಂದಿಕೊಂಡುಂಟು, ಅಂದರೆ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ, ಅದನ್ನು ದೊಡ್ಡವರದ್ದನ್ನು ತೆಗೆದು ಚಿಕ್ಕವರಿಗೆ ಕೊಡಲಿಕ್ಕೆ ಈ ಥರದ ಇದನ್ನೆಲ್ಲ ಚಾನ್ಸ್ಗಳು ಉಂಟಾ? ಹಾಂ, ಯಾವ ಯಾವ ಕರಿಗುಡ್ಡೆನು ಯಾರಿಗೆ ಬೇಕಾದರೂ 2 ವರ್ಷದ ಮೇಲಿನ ಮಕ್ಕಳಿಗೆ ನಾವು ಹಾಕಲಿಕ್ಕೆ ಆಗ್ತದೆ. ಅದು 50 ವರ್ಷದ ಪ್ರಾಯದವರದನ್ನು ಒಂದು ಚಿಕ್ಕ ಮಗುಗೆ ನಾವು ಹಾಕ್ಲಿಕ್ಕೆ ಆಗ್ತದೆ. ಇದಕ್ಕೆ ನಾವು ಬ್ಲಡ್ ಗ್ರೂಪಿಂಗ್ ನಾವು ಸಾಮಾನ್ಯವಾಗಿ ಮ್ಯಾಚ್ ಮಾಡುವ ಅವಶ್ಯಕತೆ ಏನು ಇರುವುದಿಲ್ಲ. ಸೊ ಆ ಥರದ್ದೇನು ಸೈಜ್ ಇದೇನು ತೊಂದರೆ ಏನು ಬರುವುದಿಲ್ಲ. ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ಕರಿಗುಡ್ಡೆ ಆಪರೇಷನ್ನಲ್ಲಿ ಮುಖ್ಯವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಡಾಕ್ಟರ್? ಏನು ಈಗ ನಾನು ಹೇಳ್ತೇನೆ ಏನಂದರೆ, ಫಸ್ಟಿಗೆ ಎಲ್ಲರಿಗೂ ಒಂದು ನೇತ್ರದಾನ ಒಂದು ಏನು ಮಾಡಬೇಕು ಅಂತ ಇದೆಯಲ್ಲ, ಅದನ್ನೊಂದು ನಾನು ಎಲ್ಲರಿಗೂ ಒಂದು ಇಂಪಾರ್ಟೆನ್ಸ್ ಒಂದು ಹೇಳಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಒಂದು ಅಟ್ಲೀಸ್ಟ್ 50 ಲಕ್ಷ ಜನರಿಗೆ ಕಣ್ಣು ಕಾಣದೇ ಇರುವಂಥದ್ದು ಇದೆ. ಅದರಲ್ಲಿ ಸುಮಾರು ಜನರಿಗೆ ಇದು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಒಂದು ತೊಂದರೆ ಇದೆ. ಅಂಥವರಿಗೆ ಎಲ್ಲರೂ ಕಣ್ಣು ನೇತ್ರದಾನ ಮಾಡ್ತೇ ಅಂತ ಅಟ್ಲೀಸ್ಟ್ ಪ್ಲೆಜ್ ಅಟ್ಲೀಸ್ಟ್ ಮಾಡಿದರೆ ಅವರ ಕಣ್ಣು ಯಾರಿಗಾದರೂ ಅವರು ತೀರಿ ಹೋದ ಮೇಲೆ ಅದನ್ನು ಉಪಯೋಗ ಬರುವ ಚಾನ್ಸಸ್ ಉಂಟು. ಅವರಿಗೆ ನಿಮ್ಮ ಒಂದು ದೃಷ್ಟಿಯಿಂದ ಬೇರೆಯವರ ಜೀವನದಲ್ಲಿ ಒಂದು ಹೋಪ್ ಬಂದಾಗೆ ಆಗ್ತದೆ. ಅದನ್ನೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಶ್ರುತಿ ಭಟ್ ಅವರೇ. ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ತೊಂದರೆಗಳು ಜೊತೆಗೆ ಈ ಕಣ್ಣಿನ ಕರಿಗುಡ್ಡೆಯ ಒಂದು ಸಮಸ್ಯೆಯ ಪರಿಹಾರದ ಬಗ್ಗೆ ತಾವು ಹೇಳಿದಿರಿ. ಈ ಕಾರ್ಯಕ್ರಮ